ಪರಮಃ ಆತ್ಮ ತಯೋರ್ವಿವೇಕಃ ಕಥಮೇತದುಚ್ಯತಾಂ ಓ ನಾಮ ಬಂಧಃ ಕಥಮೇಷ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷಃ ಓ ಸಾವನಾತ್ಮ ಪರಮಃ ಆತ್ಮ ತಯೋರ್ವಿವೇಕಃ ಕಥಮೇತದುಚ್ಯತಾ. ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ ಸ್ವಯಂ ತೀರ್ಣಃ ಭೀಮಭವಾರ್ಣವಂ ಜನಾನ್ ಸ್ವಯಂ ತೀರ್ಣಃ ಅಹೇತು ನ ಅನ್ಯದಪಿ ತಾರಯಂತಃ. ಇಂತಹ ಒಬ್ಬ ಕಾರುಣಿಕ ಗುರುವನ್ನು ಹೊರತುಪಡಿಸಿ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಇಂಥ ಗುರುಗಳಿಗೆ ನಾನು ಸಮರ್ಪಿಸ್ಕೋಬೇಕು. ಶಾಂತಃ ಮಹಾಂತಃ, ಯಾರ ಹೃದಯವು ವಿಶಾಲವಾಗಿದೆ ಅಂದರೆ ಎನ್ಲಾರ್ಜ್ ಹಾರ್ಟ್ ಅಂತ ಬಿಡು. ಯಾರ ಹೃದಯವು ಹಂಗಿಲ್ಲ ಆ ಅರ್ಥ ಅಲ್ಲ. ಇದೇನರ್ಥ ತೋರಿಸ್ತದೆ, ಸಮಸ್ತ ಈ ಸೃಷ್ಟಿಯನ್ನೇ ಈಶ್ವರ ಅಂತ ನೋಡುವ ಆ ವೈಶಾಲ್ಯತೆ. ಇವೆಲ್ಲ ದೃಷ್ಟ ಲಕ್ಷಣಗಳು, ಇವೇನು ನೀವೇನು ಇಮ್ಯಾಜಿನೇಷನ್ ಮಾಡಬೇಕಾಗಿಲ್ಲ. ಜ್ಞಾನಿ ಆಗಿದ್ದ ಅಂದ್ರೆ ಇವೆಲ್ಲ ದೃಷ್ಟ ಲಕ್ಷಣಗಳು. ಸಂಪ್ರದಾಯಬದ್ಧವಾಗಿ ಅವರು ಶ್ರವಣ ಮಾಡಿದ್ದಾರೋ ಅಥವಾ ಪಡೆದಿದ್ದಾರೋ ಅದು ನಮಗೆ ದೃಷ್ಟ ಆಗುವುದಿಲ್ಲ. ಏಕೆಂದ್ರೆ ಎಲ್ಲರೂ ಆತ್ಮ ಅನಾತ್ಮ ಅಂತಾನು ಶಬ್ದ ಉಪಯೋಗ ಮಾಡ್ತಾರೆ, ಎಲ್ಲರೂ ಒಂದೇ ಥರ ಕೇಳಿಸ್ತದೆ. ಅದಕ್ಕೆ ನೀವು ಬಂದು ಹೇಳ್ತಾರೆ ಸ್ವಾಮಿ, ಅವ್ರು ನಿಮ್ಮಂಗೆ ಮಾತಾಡ್ತಾರೆ ಸ್ವಾಮಿ, ನಿಮ್ದು ಅವ್ರದ್ದು ಏನು ವ್ಯತ್ಯಾಸನೇ ಇರೋದಿಲ್ಲ ನೋಡ್ರಿ. ಅಷ್ಟೊಳಗೆ ನಿಮ್ಮನ್ನು ಒಳಗೆ ಎಳೆದ್ಬಿಟ್ಟಿರ್ತಾರೆ ಭಾಮೇಗೌರು, ಗೊತ್ತಾಗುವುದಿಲ್ಲ. ಹೀಗಾಗಿ ಇವು ಅದೃಷ್ಟ. ಅಲ್ಟಿಮೇಟ್ಲಿ ಹೆಂಗ್ ಗುರು ಹುಡುಕ್ಬೇಕು ಅನ್ನೋ ಪ್ರಶ್ನೆಗೆ ಹೇಳ್ತೇನೆ ಉತ್ತರ. ಈಶ್ವರನ ಗ್ರಹಿತ್ತು ಸಿಗುತ್ತೆ, ಹಿಂಗೆ ಹೋಗಿನಿ ಹಂಗೆ ಹಿಂಗೆ ಹೋಗದೆ ಬೆನ್ನತ್ ಹೋಗದೆ. ದೈವಾನುಗ್ರಹ ಹೇತು ಕಂ, ಮೊದಲನೇ ಶಬ್ದನ ಬಂದಿತ್ತೋ ಇಲ್ಲೋ, ದೈವಾನುಗ್ರಹ ಯುವರ್ ಪ್ರಾರ್ಥನಾ ಟು ಈಶ್ವರ. ಆ ದೇವರು ದೇವರು ಅಂತ ಏನಿದ್ದಾನೆ, ಆ ದೇವರಲ್ಲಿ ನೀನು ಸಲ್ಲಿಸುವ ಪ್ರಾರ್ಥನೆ. ಗುರುವಿಗಾಗಿ ಕಣ್ಣೀರು ಸುರಿಸಿದ್ದೀಯಾ, ಗುರುವಿಗಾಗಿ ನಿನ್ನ ಹೃದಯವು ಕದಲಾಡಿದೀಯಾ, ಕಾತರಿಸಿದೀಯಾ? ಕ್ರಿಕೆಟ್ ಬ್ಯಾಟ್ ಬೇಕು, ಬಾಲ್ ಬೇಕು, ಆಟ ಬೇಕು, ಟಿವಿ ಬೇಕು. ಆ ಸದ್ಗುರುವಿಗಾಗಿ ಎಂದಾದರೂ ಕಾತರಿಸಿದೆಯಾ? ವೆರಿ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಸುಕೃತಗಳ ಸಂಗ್ರಹ ಇರಬೇಕು, ಪುಣ್ಯಗಳ ಸಂಗ್ರಹ ಇರಬೇಕು. ಪಾಪ ಪುಣ್ಯ ಅನ್ನೋ ಶಬ್ದದ ಪ್ರಯೋಗವೇ ನಿಂತೋಗ್ಬಿಟ್ಟಿದೆ ಈಗ. ಧರ್ಮ ಅಧರ್ಮ ಪಾಪ ಪುಣ್ಯ ಈ ಶಬ್ದಗಳನ್ನ ನಾವು ಬಳಸೋದೇ ನೆನೆಸ್ಬಿಟ್ಟಿದ್ದೀವಿ. ಯಾವ ಶಬ್ದವನ್ನು ನಾವು ಬಳಸ್ತಾ ಇರ್ತೀವಿ ಆ ಶಬ್ದಗಳ ಸಂಸ್ಕಾರ ನಮಗೆ ಮೂಡ್ತಿರ್ತದೆ. ಬಳಸೋದೇ ಇಲ್ಲ ನಾವು. ಅದು ಹೋಗಿ ಇರುವೆಯನ್ನ ಹಿಂಸೆ ಮಾಡ್ತಾ ಇದ್ದಾಗ ಏ ಬಿಡು ಬಿಡು ಅಂತ ಅಂತೇವೆ ವಿನಃ ಅದು ಪಾಪ ಅಂತ ಯಾರಾದ್ರೂ ಶಬ್ದ ಉಪಯೋಗ ಮಾಡ್ತಾರೆ ನೋಡಿ. ಆದ್ರೆ ನಾನು ನಮ್ಮ ತಾಯಿಯಿಂದ ಕೇಳಿಸ್ಕೊಂಡಿನಿ, ಅದು ಪಾಪ. ಅಂತ ಹುಡುಗರ ಜೊತೆ ಹೋಗ್ಬಾರ್ದು, ಅದು ಪಾಪ. ಹೋಗು, ದೇವಸ್ಥಾನಕ್ಕೆ ಹೋಗ್ಬಾ, ಪುಣ್ಯ ಬರ್ತದೆ. ಬಳಸ್ತಿದ್ರಿ ನಿತ್ಯ ಬಳಕೆಯಲ್ಲಿ ಈ ಶಬ್ದನ ಬಳಸ್ತಿದ್ರು ಮುಂಚೆ. ಹೀಗಾಗಿ ಅವೇ ಸಂಸ್ಕಾರಗಳು ಬರ್ತಿದ್ವು ನಮಗೆ. ನಾವು ಭಗವಂತನಿಗೆ ಸಲ್ಲಿಸುವ ಪ್ರಾರ್ಥನಾ ಸ್ತುತಿ ನಮಸ್ಕಾರಾದಿಗಳು ಏನಿವೆಯೋ ನಮಗೆ ಅದೃಷ್ಟವಾಗಿ ಸಂಸ್ಕಾರಗಳನ್ನು ಅಥವಾ ಸುಕೃತಗಳನ್ನು ಸಂಗ್ರಹಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಈ ಸುಕೃತಗಳು ಒಟ್ಟು ಸೇರಿ ಒಂದಾವುದೋ ಜನ್ಮದಲ್ಲಿ ಒಬ್ಬ ಸದ್ಗುರುವನ್ನು ತಂದು ನಿಮಗೆ ಕೊಡ್ತವೆ. ಅದನ್ನು ನಾವು ದೈವಾನುಗ್ರಹ ಅಂತ ಹೇಳ್ತೀವಿ. ಕೃಷ್ಣ ಬಂದು, ಶಿವ ಬಂದು ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ, ಆ ಗುರುಗಳ ಕೈ ಹಿಡಿದು ಕರ್ಕೊಂಡು ಬಂದು, ನೋಡಪ್ಪ ಇದೇ ನಿನ್ನ ಗುರು, ಇದೇ ನಿನ್ನ ಶಿಷ್ಯ, ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅಜ್ಞಾನ ಪಡ್ಕೊಡ್ರಿ ಅಂತ ಹೇಳ್ತಾನೇನು ಅವನು. ನಿನ್ನ ಅದೃಷ್ಟಗಳು ಒಂದಾವದೋ ಜನ್ಮದಲ್ಲಿ ಅವು ಫ್ರೂಟಿಫೈ ಆಗ್ತವೆ, ಅವು ಫಲ ಕೊಡ್ತವೆ. ಫ್ರೂಟಿಫಿಕೇಶನ್ ಆದ ಮೇಲೆ ನಾವು ಕಾರಣ ಹುಡುಕ್ಲಿಕ್ಕೆ ಹೋಗುವುದೇ ಇಲ್ಲ, ಮತ್ತು ಅವಶ್ಯಕತೆನೂ ಇಲ್ಲ. ಆದರೂ ಅನಲೈಸ್ ಮಾಡಿದ್ರೆ ಅನಲಿಟಿಕಲಿ ಇದು ಹಿಂಗೆ ಸಿದ್ಧ ಆಗ್ತದೆ. ಪುಣ್ಯಗಳು ನಮಗೆ ಲೋಕಾದಿ ಭೋಗಗಳನ್ನು ಕೊಡ್ತಾವೆ, ಸುಕೃತಗಳು ನಮಗೆ ಸದ್ಗುರುವನ್ನು ತಂದು ಕೊಡ್ತಾವೆ. ಪುಣ್ಯ ಫಲಗಳನ್ನು ನಾವು ಇಲ್ಲಿ ಇಲ್ಲಿ ಖರ್ಚು ಮಾಡಲಿಕ್ಕೆ ಬರೋದೇ ಇಲ್ಲ, ಅವುಗಳನ್ನು ಪರಲೋಕದಲ್ಲಿ ಹೋಗಿಯೇ ನಾವು ಅವುಗಳನ್ನು ಅನುಭವಿಸಬೇಕು. ಸುಕೃತಗಳು ಈ ಜನ್ಮದಲ್ಲಿ ಇಲ್ಲೇ ನಮ್ಮ ಲೆಕ್ಕಕ್ಕೆ ಬರ್ತವೆ. ಕಳೆದ ಅನಂತಾನಂತ ಜನ್ಮಗಳ ರಾಶಿಯಲ್ಲಿಯ ಸುಕೃತಿಗಳು ನಮಗೆ ಈ ಮರ್ತ್ಯಲೋಕದಲ್ಲಿಯೇ ನಮ್ಮ ಅನುಭವಕ್ಕೆ ಬರ್ತಾವ. ಆಗುವ ಅಕ್ಷರ ತಪ್ಪು ಹೋಗ್ತದ. ಯಾರ ಫಲ ಇದು? ಸುಕೃತದ ಫಲ. ಇನ್ನು ಏನು ನಡೀಲಿಕ್ಕೆ ಆಗುವುದಿಲ್ಲ, ನಾನು ಬಿದ್ದು ಬಿಟ್ಟೇನೆ ರಸ್ತೆ ಮೇಲೆ, ಒಂದು ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ. ಯಾರು ಆ ಹೂ ಅಂದ್ರೆ ಯಾರು ಕೇಳೋರಿಲ್ಲ. ಅಕಸ್ಮಾತ್ ಒಂದು ಕಾರ್ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ಲಿಫ್ಟ್ ಕೊಡ್ತಾರೆ. ಏನ್ ಫಲ ಇದು? ಸುಕೃತದ ಫಲ. ಇಲ್ಲ, ಇವು ಸುಕೃತದ ಫಲ. ಸುಕೃತ ಅದು ಹೆಂಗಂದ್ರೆ ಎಮರ್ಜೆನ್ಸಿ ಒಳಗೆ ಎನ್ಕ್ಯಾಶ್ ಆಗ್ತದೆ. ಎಮರ್ಜೆನ್ಸಿ ಒಳಗೆ ಎನ್ಕ್ಯಾಶ್ ಆಗ್ತದೆ ಸುಕೃತ. ಹೌದೌದು ಹೌದೌದು, ಪರಲೋಕ. ರಾಜನ ಮಗ ಆಗ್ಬಿಡ್ತೀಯ, ಸುಕೃತದ ಫಲ. ಇಂದ್ರಲೋಕ ಪ್ರಾಪ್ತಿ ಆಗ್ತದೆ, ಪುಣ್ಯದ ಫಲ. ಹೇಳಿದ್ನಲ್ಲ, ಅದು ಪರಲೋಕದ ಫಲ, ಇದು ಈ ಲೋಕದ ಫಲ. ಸುಕೃತ ಇದೇ ಲೋಕದಲ್ಲೇ ಎನ್ಕ್ಯಾಶ್ ಆಗ್ತದೆ. ಈ ಲೋಕದಲ್ಲಿ ಏನ್ ಕ್ಯಾಶ್ ಆಗೋದು? ಸುಕೃತ ಪರಲೋಕ. ಇಲ್ಲ, ಅದು ಪಡೆಯೋದಾ? ಪಡೆಯೋದಾ? ಹೇಳಿದ್ನಲ್ಲ, ಯಾವ ಫಲ ಕೇಳ್ಕೊಳ್ಳಿ, ಯಾವ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ, ಯಾವ ಸ್ವಾರ್ಥ ಭಾವವನ್ನು ಇಟ್ಟುಕೊಳ್ಳದೆ ಭಗವಂತನನ್ನ ಸದಾ ಸ್ಮರಿಸ್ತಾ ಇರಬೇಕು. ಅಲ್ಲಿ ಯಾವ ಫಲಾಕಾಂಕ್ಷಿ ಆಗಿರಬಾರದು. ಆ ಶಬ್ದಗಳು ಕೂಡ ಹಾಗೆ ಇರಬೇಕು. ಏನಿರಬೇಕು? ಭಗವಂತನನ್ನು ಸ್ಮರಣೆ ಮಾಡೋದು ಅಷ್ಟೇ ಇರಬೇಕಲ್ಲಿ. ಓಂ ಶ್ರೀರಾಮ್, ಜೈ ರಾಮ, ಜೈ ಜಯ ರಾಮ್. ಏನ್ ಬೇಡ್ಕೊಳಿಕತ್ತಿ? ಏನೂ ಇಲ್ಲ. ಬೇಡ್ಕೊಂಡ್ಯೋ? ಸುಕೃತ ಕಳ್ಕೊತೀಯ, ಪುಣ್ಯ ಸಿಗ್ತದಿಲ್ಲ. ಏನು ಬೇಡ್ಕೊಳ್ಳಿಲ್ವೋ, ಸುಕೃತ ಸಿಗ್ತದೆ. ಸಾಯಂಕಾಲ ಕೇಳ್ರಲ್ಲ, ನೋಟ್ ಮಾಡ್ಕೊಳ್ರಿ, ಅಲ್ಲೇ ನೋಟ್ ಮಾಡ್ಕೊಂಡು ಸಾಯಂಕಾಲ ಕೇಳಿಬಿಡ್ರಿ. ಹೀಗಾಗಿ ಇಂಥ ಒಬ್ಬ ಸದ್ಗುರು ನಿನಗೆ ಪ್ರಾಪ್ತಿ ಆಗಬೇಕಾಗಿದ್ದಲ್ಲಿ ಅನಂತಾನಂತ ಜನ್ಮಗಳಲ್ಲಿ ನೀನು ಸಲ್ಲಿಸಿದಂತಹ ಪ್ರಾರ್ಥನಾ ಫಲವಾಗಿ ಈಶ್ವರ ಅನುಗ್ರಹದಿಂದ ನಿನಗೆ ಸದ್ಗುರು ಪ್ರಾಪ್ತಿ ಆಗ್ತಾನೆ. ಆ ಸದ್ಗುರು ಪ್ರಾಪ್ತಿ ಆದ ನಂತರ ನಿನಗೆ ಅವನನ್ನು ಪ್ರಶ್ನಿಸಲಿಕ್ಕೆ, ಅವನ ಜೊತೆ ಜಿಜ್ಞಾಸೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇರುತ್ತದೆ. ಒಬ್ಬನೊಬ್ಬ ಶಿಷ್ಯ ಈ ಪ್ರಕಾರವಾದ ಒಂದು ಅವಕಾಶವನ್ನು ಕೂಡ ಅವನು ಪಡೆದಿದ್ದಾನೆ. ಅದನ್ನ ಅವನು ಉಪಯೋಗಿಸ್ಕೋತಾ ಇದ್ದಾನೆ, ಸದುಪಯೋಗಿಸ್ಕೋತಾ ಇದ್ದಾನೆ. ಹೇಗೆ? ಈ ಪ್ರಕಾರವಾಗಿ ಪ್ರಶ್ನೆ ಮಾಡ್ತಾನೆ. ಕೋ ನಾಮ ಬಂಧ, ಕೋ ನಾಮ ಬಂಧ. ಈ ಬಂಧನ ಬಂಧನ ಅಂತಾರೆ, ಇದು ಏನಿದು ಬಂಧನ ಬಂಧನ ಅನ್ನೋ ಹೆಸರಿಂದ ಪ್ರಸಿದ್ಧವಾಗಿದೆಯಲ್ಲ, ಅದು ಏನದು? ಕೋ ನಾಮ ಬಂಧ, ಏಷಃ ಕಥಂ ಆಗತಃ. ಎರಡನೇ ಪ್ರಶ್ನೆ ಕೇಳ್ತಾನೆ, ಈ ಬಂಧನ ಎಲ್ಲಿಂದ ಬಂತು? ಇಸ್ ಇಟ್ ಇಂಪೋರ್ಟೆಡ್ ಆರ್ ಲೋಕಲ್? ಇದು ಎಲ್ಲಿಂದ ಬಂತಪ್ಪ ಬಂಧನ? ಎಲ್ಲಾರು ಬಳಸ್ತಾರೆ ಈ ಶಬ್ದ, ಬಂಧನ ಬಂಧನ ಸಿಕ್ಕಾಕೊಂಡ್ಬಿಟ್ಟೇವಲ್ರಿ, ಬಂಧನದಾಗ ಸಿಕ್ಕಾಕೊಂಡ್ಬಿಟ್ಟೇವಲ್ಲ ಅಂತ ಎಲ್ಲರೂ ಬಳಸ್ತಾರೆ. ಏನಿದು ಬಂಧನ? ಏಷಃ ಕಥಂ ಆಗತಃ, ಹೆಂಗ್ ಬಂತು, ಎಲ್ಲಿಂದ ಬಂತು, ಯಾಕೆ ಬಂತು? ಕಥಂ ಪ್ರತಿಷ್ಠಾಸ್ಯ, ಕೆಲವು ಸಾಂಸಾರಿಕ ಅನುಭವಿಕರಿಂದ ನಾವು ಕೇಳಿದೀವಿ, ಸಿಕ್ಕಾಕೊಂಡ್ರೆ ಮುಗದ ಹೋಯ್ತಪ್ಪ, ಇನ್ನು ಬಿಡುಗಡೆ ಇಲ್ಲ ಅಂದ್ರೆ ನಮ್ ಸ್ಥಾಪನ ಆಯ್ತು ಅಂತರ್ಥ. ಕಥಂ ಪ್ರತಿಷ್ಠಾಸ್ಯ, ಅಸ್ಯ ಕಥಂ ಪ್ರತಿಷ್ಠಾ, ಇದು ಹೆಂಗ ನಿಂತ್ಕೊಂತು? ಕಥಂ ವಿಮೋಕ್ಷ, ಇವುಗಳಿಂದ ಬಿಡುಗಡೆ ಹೇಗೆ? ಅಸೌ ಅನಾತ್ಮ ಕಹ. ಕೆಲವರು ಪಂಡಿತರು ಅನಾತ್ಮ ಅನಾತ್ಮ ಅಂತ ಕರೀತಾರೆ. ಅನಾತ್ಮ ಅಂದ್ರೆ ಏನು? ಇನ್ನು ಪರಮಾತ್ಮ ಕ ಏನದು? ಪರಮಾತ್ಮ ಅಂದ್ರೆ ಪರಮಾತ್ಮ ಅಂತ ಕೆಲವರು ಕರೀತಾರೆ, ವೇದಾಂತಿಗಳು ಪರಂ ಆತ್ಮ ಅಂತ ಕರೀತಾರೆ. ಇಷ್ಟ ಇರೋದು ಹೆದರ್ಕೋಬೇಡ, ಒಮ್ಗೆಲೆ ಪರಮಾತ್ಮ ಅಂತ ಒಂದ್ ದೇವ್ರ, ಆಮೇಲೆ ಪರಮಾತ್ಮ ಅಂತ ಇನ್ನೊಂದ್ ದೇವ್ರ. ಇಲ್ಲ, ಇದು ಸಂಸ್ಕೃತದ ಕೊರತೆ ಅಷ್ಟೇ. ಪರಂ ಆತ್ಮ ಪರಮಾತ್ಮ, ಸೊ ಏನೋ ಪರಮಾತ್ಮ ಅಂದ್ರೆ ಯಾರು? ಇನ್ನ ಆತ್ಮ ಮತ್ತು ಅನಾತ್ಮ ಇವರಲ್ಲಿಯ ವಿವೇಕ, ತಯೋಹೋ ವಿವೇಕ ಕಥಂ, ಅವು ಎರಡರ ಮಧ್ಯದಲ್ಲಿ ವಿವೇಕವನ್ನು ಬೆಳೆಸ್ಕೋಬೇಕು ಅಂದ್ರೆ ಹೇಗೆ, ಅವು ಎರಡರ ಮಧ್ಯದಲ್ಲಿ ನಮಗೆ ವಿವೇಕ ಉಂಟಾಗಬೇಕು ಅಂದ್ರೆ ಹೇಗೆ, ಇವು ಎರಡರನ್ನ ವಿಂಗಡಿಸಿ ನೋಡುವ ವಿವೇಕ ಅಂದ್ರೆ ಏನು? ಇವೆರಡರಲ್ಲಿ ವಿವೇಕವನ್ನ ನಾವು ಬೆಳೆಸ್ಕೋಬೇಕು, ಇದರ ಅರ್ಥ ಏನು? ವಿವೇಕ ಕಹ ಏತದ್ ಉಚ್ಚತಾಂ ಭೋ ಗುರು. ಗುರುಗಳೇ, ಇವು ಏಳು ಪ್ರಶ್ನೆ ಉತ್ತರ ಕೊಟ್ಬಿಡ್ರಿ ಸಾಕು, ನನ್ನ ಜೀವನ ಧನ್ಯ ಹೋಗ್ತದೆ. ಆತ್ಮಜ್ಞಾನ ಆಗಲಿ, ಬಡ ಅಲ್ಲ ಹಿಂಗ ಅನ್ಕೊಂಡು ಬಂದ್ರೂ ಚಿಂತಿಲ್ಲ, ನಮ್ಮ ಮುಂದಿನ ನಮ್ ಬಿಟ್ಬಿಡ್ರಿ ಜಾಬ್, ಅದು ಏನಾಗ್ತದಾಗ್ತದೆ. ಇದ್ರೊಳಗೆ ಯಾವ್ದರ ಒಂದು ಪ್ರಶ್ನೆ ನೀನ್ ಏನು ಅಕಸ್ಮಾತ್ ನೀ ಕೇಳದೆ ಅಂದ್ರ ತಿಳ್ಕೊಂಬಿಡು, ನೀ ಮಲಗೊಂದ್ರೊಳಗೆ ಸಿಕ್ಕಾಕೊಂಡ್ಬಿಟ್ಟೆ ಅಂತ ತಿಳ್ಕೊಂಬಿಡು. ಈ ಏಳು ಪ್ರಶ್ನೆಯಾಗ ಒಂದು ಪ್ರಶ್ನೆ ಕೇಳ ನೀ, ಬಾಕಿ ಆರು ಪ್ರಶ್ನೆ ತಾವ ನಿನ್ ಬೆನ್ನತ್ತಿ ಬರ್ತದೆ. ಇನ್ ಒಂದಕ್ಕನ ಹಂಗಿತ್ತ ಅಂದ್ರೆ ಏಳಕ್ಕೆ ಹೆಂಗ? ಆನೆಸ್ಟ್ಲಿ ನಾ ಹೇಳ್ತೇನೆ ನಿಮಗೆ, ವೇದಾಂತ ಪ್ರವೇಶ ಆಗೋದು ಅಂದ್ರೆ ಅಸಾಮಾನ್ಯವಾದಂತಹ ನೀನು ಪುಣ್ಯ ಮಾಡಿರ್ಬೇಕು, ಸುಕೃತ ಮಾಡಿರ್ಬೇಕು, ಹರಿಸಬೇಕು. ಅದೃಷ್ಟ ಇರಬೇಕು, ಈಶ್ವರ ಅನುಗ್ರಹ ಆಗಬೇಕು. ಸರಿಯಾದ ಟೈಮ್ಗೆ ಬಸ್ ಕ್ಯಾಚ್ ಮಾಡ್ಲಿಕ್ಕೆ ಈಶ್ವರ ಅನುಗ್ರಹ ಬೇಕು. ನೋಡಿ ಇದಕ್ಕೆ ಎಷ್ಟೊಂದು ಈಶ್ವರ ಅನುಗ್ರಹ ಬೇಕಾಗ್ತದೆ. ಏಳೇ ಪ್ರಶ್ನೆ, ಬರೀ ಏಳು ಪ್ರಶ್ನೆ. ಕೋ ನಾಮ ಬಂದ ಹೌದು ಕೊನೆ ಫಲ ಅದು. ಅದ್ರ ಮೀರಿ ಇನ್ನೊಂದು ಫಲ ಇಲ್ಲೇ ಇಲ್ಲ. ಭಗವಂತನಿಂದ ಪಡೆಯುವ ಫಲಗಳಲ್ಲಿ ಅಂತಿಮ ಫಲ, ಕೊನೆ ಫಲ ಅದು ಯಾವುದು ಅಂತಂದ್ರೆ ಸದ್ಗುರು ಪ್ರಾಪ್ತಿ. ಆದ್ದರಿಂದಲೇ ಸದ್ಗುರುವನ್ನೇ ನಾವಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇಟ್ಬಿಡ್ತೀವಿ. ಸುಮ್ ಸುಮ್ಮನೆ ಪ್ರಾರ್ಥನಾ ಬಂದಿಲ್ಲ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ, ಆ ಪ್ರಾರ್ಥನಾ ಸುಮ್ಮನೆ ಬಂದಿಲ್ಲ. ಅದು ಒಳಗೆ ಇಂಪ್ಲೈಡ್ ಇಷ್ಟು ಇಷ್ಟು ಗಂಭೀರವಾದ ಅರ್ಥ ಇದೆ ಅದರೊಳಗೆ. ಏನರ್ಥ? ಮೀರಿ ಇನ್ನೊಂದು ಫಲ ಇಲ್ಲ, ಮೀರಿ ಇನ್ನೊಬ್ಬ ದೇವರಿಲ್ಲ. ಆ ದೇವರು ಸುಕೃತ ಕೊಡ್ತಾನೋ ಪುಣ್ಯ ಕೊಡ್ತಾನೋ ನಾವು ಕಾಯ್ಕೋತ ಕೊಡ್ಬೇಕು. ಈ ದೇವರು ಕಾಣಿಸ್ತಾನ, ಮಾತು ಕೇಳಿಸ್ತಾವ. ಯು ಕ್ಯಾನ್ ಡೈಲಾಗ್ ವಿತ್ ಹಿಮ್, ಯು ಕ್ಯಾನ್ ಟಾಕ್ ಟು ಹಿಮ್, ಯು ಕ್ಯಾನ್ ಡಿಸ್ಕಸ್ ವಿತ್ ಹಿಮ್. ಸಿಟ್ಟಿಗೇಳ್ಬಹುದು ದೇವರ ಮೇಲೆ, ಸಿಟ್ಟಿಗಳು ನೋಡೋಣ, ಗುರುಗಳ ಮೇಲೆ ಸಿಟ್ಟಿಗೇಳ್ಬಹುದು. ಮಗು ತಾಯಿ ಜೊತೆ ಸಿಟ್ಟಿಗೆದ್ದಂಗೆ ಈ ಏಳು ಪ್ರಶ್ನೆಗಳ ನೋಡ್ರಿ. ನಾವು ಇನ್ನು ಮುಂದೆ ಇದನ್ನ ಅಭ್ಯಾಸ ಮಾಡ್ತೀವಿ. ಇಲ್ಲಿ 15ನೇ ಶ್ಲೋಕ. ಪಂಚೀಕೃತೇಭ್ಯೋ ಭೂತೇಭ್ಯ ಸ್ಥೂಲೇಭ್ಯ ಪೂರ್ವಕರ್ಮಣ ಸಮುತ್ಪನ್ನಮಿದಂ ಸ್ಥೂಲಂ ಭೂಗಾಯತನಮಾತ್ಮನಃ ಅವಸ್ಥಾ ಜಾಗರಸ್ತಸ್ಯ ಸ್ಥೂಲಾರ್ಥಾನುಭವೋ ಯತಃ. 51ನೇ ಶ್ಲೋಕ ಕೋ ನಾಮ ಬಂಧ. 90ನೇ ಶ್ಲೋಕ, 40 ಶ್ಲೋಕ ಜಂಪ್ ಆಗಿದೆ. ಇದರ ಅರ್ಥ ಏನು ಗೊತ್ತಾ? 40 ಶ್ಲೋಕದ ಸಾರವನ್ನು ನಾನು ಕೊಟ್ಟು ಕೊಡ್ಬೇಕು. ಆ ಮೊದಲನೇ ಪ್ರಶ್ನೆ ಕೇಳ್ತಾನೆ, ಕೋ ನಾಮ ಬಂಧ. ಅದು ಕುತ್ರ ಈ 40 ಶ್ಲೋಕದಲ್ಲಿ ಬರ್ತದೆ? ಕಥಮೇಶ ಆಗತ, ಅದಕ್ಕೂ ಉತ್ತರ ಇದ್ರ ಬರ್ತದೆ. ಇವು ಏಳು ಪ್ರಶ್ನೆಗೆ ಉತ್ತರ ಕೊಟ್ಟೆ ಮುಂದೋಗ್ಬೇಕು ನಾ ಈಗ ನಿಮಗೆ. ವಾಸ್ತವಿಕವಾಗಿ ಬಂಧನ ರಹಿತವಾದ ಬಂಧನದಲ್ಲಿ ನಾವಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದ ಸ್ವಾತಂತ್ರ್ಯೋತ್ಸವ ಆಚರಿಸ್ತೀವಿ, ಆದ್ರೆ ಯಾರಿಗೂ ಸ್ವಾತಂತ್ರ್ಯನೇ ಇಲ್ಲ. ಬಂಧನ ಅಂದ್ರೆ ಏನು? ಲಿಮಿಟಿಂಗ್ ಫ್ಯಾಕ್ಟರ್, ದಿ ಫ್ಯಾಕ್ಟರ್ ದಟ್ ಲಿಮಿಟ್ಸ್ ಮೀ. ಯಾವುದು ಕ್ಷಣ ಕ್ಷಣಕ್ಕೂ ನನ್ನನ್ನ ಅಸಹಾಯಕ ಅಂತ ಜ್ಞಾಪಿಸ್ತಾ ಇರ್ತದೋ ಅದಕ್ಕೆ ಬಂಧನ ಅಂತ. ವಾಚ್ ಕೊಂಡ್ಕೊಳ್ಳಕ್ ಹೋಗ್ತೀಯ, ನೀ ಕೊಂಡ್ಕೋಬೇಕಾದ ವಾಚ್ 10,000 ರೂಪಾಯಿ ಬೆಲೆ, ನಿನ್ನ ನಿನ್ನ ಹತ್ರ ಕೆಪಾಸಿಟಿ 2,000 ರೂಪಾಯಿ. ಅಯ್ಯೋ ನಮ್ ಕಡೆಯಿಂದ ಏನಾಗ್ತದೆ ಬಿಡಪ್ಪ, ಬಂಧನ. ಇದು ಈ ಬಂಧನ ಅಲ್ಲ, ಅಥವಾ ಕಾಲು ಕಟ್ಟಿ ಹಾಕೋ ಬಂಧನ ಅಲ್ಲ, ಇದು ಕೋಣೆಯಲ್ಲಿ ಕೂಡಿ ಹಾಕೋ ಬಂಧನ ಅಲ್ಲ, ಹಗ್ಗ ಕಟ್ಟೋ ಬಂಧನ ಅಲ್ಲ, ಇವು ಯಾವು ನಮಗಿಲ್ಲ. ಆದ್ರೆ ಪ್ರತಿ ಕ್ಷಣವೂ ನಾವು ನಮ್ಮ ಅಸಹಾಯಕತೆಯನ್ನು ಗುರುತಿಸ್ತಾ ಹೋಗ್ತೀವಿ, ನಮ್ಮ ಲಿಮಿಟೇಷನ್ ಗುರುತಿಸ್ತಾ ಹೋಗ್ತೀವಿ, ನಮ್ಮ ಪರಿಮಿತಿಗಳಿಗೆ ನಾವು ಒಳಗಾಗಿದ್ದೀವಿ, ಪರಿಮಿತಿಗೆ ನಾವೆಲ್ಲ ಒಳಗಾಗಿದ್ದೀವಿ ಅನ್ನುವ ಜ್ಞಾಪನೆ ಮಾಡ್ತಾ ಇರ್ತದಲ್ವೋ, ಆ ಅನಿಸಿಕೆ ಏನ್ ಅನಿಸಿಕೆ, ಐ ಆಮ್ ಬೌಂಡ್. ಒಂದು ಮಗು, ಒಂದು ಕೂಸು, ಅದಕ್ಕಿನ್ನೂ ಸೂಕ್ಷ್ಮ ಶರೀರದ ಡೆವಲಪ್ಮೆಂಟ್ ಜಾಸ್ತಿ ಇರಲಿಕ್ಕಿಲ್ಲ. ಹೀಗಾಗಿ ಅದು ಏನ್ ಮಾಡುತ್ತದೆ ಆ ಕೂಸು, ಫಿಸಿಕಲಿ ನಾವು ಹಿಡಲಿಕ್ಕೆ ಹೋದಾಗ ಬಿಡಿಸ್ಕೊಳ್ಳಿ ಪ್ರಯತ್ನ ಮಾಡುತ್ತದೆ. ಬಂಧನ ಬಿಡ, ನನಗೆ ಯಾಕೆ ನೀ ಕಟ್ಟಿ ಹಾಕ್ತಿ ಬಿಡ, ಹಿಂಗ ಮಾಡ್ಕೋತ್ ಮಾಡ್ಕೋತ್ನ ಸೂಕ್ಷ್ಮ ಶರೀರ ಡೆವಲಪ್ ಆಕೋತ್ ಹೋಗ್ತದೆ. ನಮ್ಮೆಲ್ಲರ ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿಗಳ ವಿಕಾಸ ಬಂಧನಗಳ ಮಧ್ಯದಲ್ಲೇ ವಿಕಾಸವಾಗ್ತಾ ಹೋಗ್ತದೆ. ವಿಕಾಸವಾದಂತೆ ವಾದಂತೆ ವಿಚಾರವಂತನಾಗಿದ್ದರೆ, ಎಚ್ಚರದ ವ್ಯಕ್ತಿಯಾಗಿದ್ದರೆ ಅವನಲ್ಲಿ ಪ್ರಬುದ್ಧತ್ವ ಪ್ರವೇಶವಾಗ್ತದೆ. ವಿಕಾಸವಾದಂತೆ ವಾದಂತೆ ಅವನು ಎಚ್ಚರ ತಪ್ಪಿ ನಡೀತಾ ಇದ್ದ ಅಂತಂದ್ರೆ ಅವನು ಅಲ್ಪ ಬುದ್ಧಿಯವನಾಗ್ತಾನೆ. ಯಕ್ಕಶ್ಚಿತ ಅಲ್ಪ ಬುದ್ಧಿ ಬುದ್ಧು ಮೂರ್ಖನಾಗ್ತಾನೆ. ಈ ಪ್ರಬುದ್ಧತೆ ಅನ್ನೋದು ಇದು ವಿಶೇಷವಾದ ಗಿಫ್ಟ್. ಎಲ್ಲರೂ ಬೆಳೀತಾರೆ, ಆದ್ರೆ ಪ್ರಬುದ್ಧರಾಗಿ ಯಾರೋ ಕೆಲವರು ಮಾತ್ರ ಬೆಳೀತಾರೆ. ಎಲ್ಲರೂ ಬೆಳೀತಾರೆ. ಬೆಳೆಯುವುದು ಗ್ರೋತ್ ಅಂತ ಹೇಳ್ತೇವಲ್ಲ, ಬೆಳೆಯುವುದು ಇದು ಎಲ್ಲ ಜೀವರಾಶಿಗಳ ಧರ್ಮ, ಸಹಜತೆ ಅಂತ ಅರ್ಥ. ಆದರೆ ಪ್ರಬುದ್ಧರಾಗುವರು ಕೆಲವರು ಮಾತ್ರ. ಅವರ ಮನಸ್ಸು ಬುದ್ಧಿಗಳು ಹಣ್ಣಾಗಬೇಕು, ಹೃದಯದಲ್ಲಿ ವಿಶಾಲತೆ ಮೂಡ್ತಾ ಹೋಗ್ಬೇಕು. ವಿದ್ಯಾ ವಿನಯ ಸಂಪನ್ನೆ, ಎಷ್ಟು ಚಂದದ ನೋಡ್ರಿ ಹೇಳಿಕೆ. ಅವನು ವಿದ್ಯಾವಂತನಾಗಿದ್ದರೆ ಅವನ ಹೃದಯ ಹೇಗಿರಬೇಕು, ವಿನಯದಿಂದ, ಒಬಿಡಿಯನ್ಸಿ, ಇವೆಲ್ಲವುಗಳ ಕೊರತೆನೆ ಬಂಧನ. ಕೋ ನಾಮ ಬಂಧ, ಮೊಟ್ಟ ಮೊದಲನೇ ಬಂಧನ ಈ ಶರೀರ. ಇವತ್ತು ಸಾಯೋದು ಬೇಡ, ನಾಳೆ ಯಾಕೆ ಸಾಯಬಾರ್ದು, ನಾ ಸತ್ರ ಮುಗಿದ ಹೋಗ್ತಲ್ಲ. ಬಂಧನ ನಾಳೆ ಬಾ ಅಲ್ಲಿ ಬಾಗಿನಲ್ಲಿ ಬರ್ದಿರ್ತಾರೆ, ನಾಳೆ ಬಾ, ಇವತ್ತು ಬರಬೇಡ ನಾಳೆ ಬಾ. ಆಸ್ತಿ ಕ್ರಾಂತಿ ಬರೀತಾರಲ್ಲ ಅದರ ಅರ್ಥ ಬೇರೆ. ಆಸ್ತಿ ಕ್ರಾಂತಿ ಯಾಕೆ ಬರೀತಾರ, ನಾನು ಆ ಕಾಣದ ಕೈಯಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ, ಕಾಣದ ಕೈಗಳನ್ನ ನಾನು ಶಿಕಾರ ಮಾಡ್ತೀನಿ, ಅದು ಆಸ್ತಿಕ ಇರಲಿ. ಸೊ ಇದು ಫಿಸಿಕಲ್ ಬಾಂಡೇಜ್ ಹೇಗಿರ್ತದೆ, ಈ ಶರೀರವೇ ನಾನು ಅನ್ಕೊಂಡವರಿಗೆ ಈ ಶರೀರದ ಬಂಧನ. ಯಾವ ವಸ್ತು, ಯಾವ ಪದಾರ್ಥ, ಯಾವ ವ್ಯಕ್ತಿಯಲ್ಲಿ ನಾವು ಅವಶ್ಯಕತೆಯನ್ನ ಮೀರಿ ನಾವು ಅದರ ಜೊತೆ ನಮ್ಮ ಅಭಿಮಾನವನ್ನು ಹೊಂದುತ್ತೇವೆಯೋ ಆ ವಸ್ತು ನಮ್ಮನ್ನು ಬಂಧಿಸ್ತದೆ. ಕ್ಲೀನ್ ಅನಾಲಿಸಿಸ್ ಇರಬೇಕು, ಅದಕ್ಕೆ ಆ ಶಬ್ದ ಹಾಕದೆ ಇನ್ನು ಅವಶ್ಯಕತೆಗಳು ಅಂತೇನಿವೆಯೋ ಅದು ನಿಮ್ಮ ವಿವೇಕ ನಿರ್ಧರಿಸಬೇಕು. ಆ ಬೌಂಡ್ರಿ ಮೀರಿ ಹೋಗಬಾರ್ದು. ಮೊದಲೇ ದಿವಸ ಹೇಳ್ಕೊಟ್ಟಿದ್ದೆ ನಾನು, ಆ ಬೌಂಡ್ರಿ ಮೀರಿ ಹೋಗಬಾರ್ದು. ಅದು ಸ್ವಲ್ಪ ಬೌಂಡ್ರಿ ಹಿಕ್ಕಿಸ್ಕೋತ ಹೋದ್ರೆ ಅವತ್ ಹಂಗ ಅನ್ಸಿತ್ರಿ ಸಾಕಂತ, ಯಾಕೋ ಇವತ್ತು ಇನ್ನೊಂದು 10,000 ಜಾಸ್ತಿ ಸಿಕ್ಕಿದ್ರು ಚೆನ್ನಾಗಿ. ನೀ ಏನ್ ಮಾಡಿದ್ದಿ, ಬೌಂಡ್ರಿಯನ್ನ ಹಿಗ್ಗಿಸ್ತಾ ಇದ್ದಿ. ಆದ್ರಿಂದ ನಮ್ಮ ಮಿನಿಮಮ್ ಅವಶ್ಯಕತೆಗಳನ್ನ ಮೀರಿ ನಾವು ಏನನ್ನಾದರೂ ಅಭಿಮಾನವನ್ನ ಹೊಂದಿದ್ದೆ ಆದರೆ ಅದು ನಮಗೆ ಬಂಧನವನ್ನು ಉಂಟು ಮಾಡುತ್ತೆ. ಈ ಶರೀರ ಬಂಧನ ಅಂತ ಹೇಳಿದೆ, ಒಂದು ಸಣ್ಣ ಉದಾಹರಣೆ ಕೊಡುತ್ತೆ. ಇದು ನಮಗೆ ಮಿನಿಮಮ್ ಲಭ್ಯ ಇದ್ದ ಶರೀರ. ಕಪ್ಪಿದ್ದೀಯೋ ದಪ್ಪಿದ್ದೀಯೋ ಗಿಡ್ಡಿದ್ದೀಯೋ ತೆಳಗಿದ್ದೀಯೋ ಸಣ್ಣಿದ್ದೀಯೋ, ಇದು ನಿನಗೆ ಲಭ್ಯವಾಗಿದೆ ಅಂದ್ರೆ ಇದು ನಿನ್ನ ಲಿಮಿಟೇಷನ್ ಅಂತ ಅರ್ಥ ಆಯ್ತಾ? ಆಯ್ತಿಲ್ಲ, ಇದನ್ನು ಮೀರಿ ನೀ ಅಭಿಮಾನ ಪಡ್ತಿ. ಈಗ ನಾ ಎತ್ತಿದ್ರೆ ಚೆನ್ನಾಗಿರ್ತಿತ್ತು, ನಾ ದಪ್ಪಿದ್ರೆ ಚೆನ್ನಾಗಿರ್ತಿತ್ತು, ಯಾಕರೆ ದಪ್ಪಿದ್ದೀನಿ ಸಣ್ಣಿದ್ರೆ ಚೆನ್ನಾಗಿರ್ತೀನಿ, ನಾ ಇನ್ನೊಂದು ದಿವಸ ಮತ್ತೊಂದು ದಿವಸ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇವೆಲ್ಲ ಲಿಮಿಟ್ ಒಳಗಿದ್ರೆ ಲಿಮಿಟ್ ಮೀರಿ, ಲಿಮಿಟ್ ದಾಟಿ ಯಾವಾಗ ನಾವು ಅಭಿಮಾನ ಹೊಡ್ಲಿಕ್ಕೆ ಶುರು ಮಾಡ್ತೀವಿ ಆವಾಗ ಅಸಾಧ್ಯವಾದ ಮಾತು ಅದು ನಮಗೆ ನೋವನ್ನು ಕೊಡ್ತದೋ ಇಲ್ಲೋ ಅದು ಬಂಧನ. ಇನ್ನು ಲಿಮಿಟ್ ಒಳಗಿದ್ದ ಮೇಲೂ ಕೂಡ ಒಂದು ಬಂಧನ, ಇದು ಹಿಂಗ ಇರ್ಬೇಕು ಇನ್ನೇನು ಆಗ್ಬಾರ್ದು. ಇದು ಹೀಗೆ ಇರ್ಬೇಕು, ಇದು ಮತ್ತಿನ್ನೇನಾಗ್ಬಾರ್ದು, ಇದು ಒಂದು ಬಂಧನ ನೋಡು. ಯಾಕೆ ಹೀಗಾಗ್ತದೆ ಈ ಬಂಧನ? ಯಾಕೆ ಕಥಂ ಏಷಃ ಆಗತಃ, ಯಾಕೆ ಬಂತಿದು? ಅದು ಯಾಕೆ ಬಂತು ಅಂತೇಳಿ ನಾನಲ್ಲದ ನನ್ನ ಅವಶ್ಯಕತೆಗಳ ಮೀರಿದ ನನ್ನದಲ್ಲದ ವಸ್ತುವಿನಲ್ಲಿ ವ್ಯಕ್ತಿಯಲ್ಲಿ ಘಟನೆಗಳಲ್ಲಿ ನನಗೆ ಐಡೆಂಟಿಫಿಕೇಶನ್ ಅಭಿಮಾನ ನನಗೆ ಆಗಬೇಕಂತಂದ್ರೆ ಅಜ್ಞಾನ ಒಂದು ಬಿಟ್ಟರೆ ಬೇರೇನು ಯಾವ ಕಾರಣವೂ ಇಲ್ಲ. ತೋರಿಸ್ತೇನೆ, ನಾನು ಚೈನೋ ನನ್ನ ಚೈನೋ ಸುಲಭ, ಅಗ್ದಿ ಸುಲಭ. ನಾನೇ ಚೈನೋ ಎನ್ನ ನನ್ನ ಚೈನೋ, ನನ್ನ ಚೈನು ಇಸ್ ಅ ಕ್ಲೇಮ್, ಓಕೆ ಫೈನ್ ನೋ ಪ್ರಾಬ್ಲಮ್. ಆದ್ರೆ ನಾನ ಚೈನ್ ಅಂದ್ಕೊಂಡ್ರೆ ಎಲ್ಲೋ ಸ್ವಲ್ಪ ಹೌದಲ್ಲ. ಹಾಗೆ ನಾವು ಯಾರು ನಡ್ಕೊಂಬುದಿಲ್ಲ, ಏ ಆ ಚೈನ್ ನಂದಲ್ರಿ ಇದು ನಂದು ಅಂತ ಹೇಳ್ತೀವಿ, ಆ ಕಾಯಿ ನಂದಲ್ಲ ಇದು ನಂದ. ನೂರಾರು ಕಾಯಿ ಪೂಜೆಗೆ ಹೊಡಿತು, ಆ ಪೂಜಾರಿ ಕಾಯಿ ಹೊಡೆದು ಇದು ಯಾರ್ದು ಅಂತ ಕೇಳ್ತೀನಿ. ಅವಾಗ ಅದು ಯಾರ್ದಿತ್ತು ಅವ್ರು ಬಂದು ಇದು ನಮ್ದ್ರಿ ಅಂತ ತಗೊಂಡು ಹೋಗ್ತೀವಿ. ಒಂದು ಭಾರಿ ದೊಡ್ಡ ಕಾಯಿ ಇತ್ತು, ಆ ದೊಡ್ಡ ಕಾಯಿ ಎತ್ತಿ ಹಿಡಿದು ಇದು ಯಾರ್ದು ಅಂದ್ರೆ ಎಲ್ಲಾರು ನಂದು. ಹೌದಾ? ಅವಳ ಕಾಯಿ ಒಡೆದ್ರು, ಅದ್ರ ಕಾಯಿ ಕೆಟ್ಟ ಹೋಯ್ತು. ಇದೇ ನಂತ ಯಾವುದೇ ವಸ್ತು ಇರಲಿ, ಅಂದ್ರೆ ಕಾಯಿ ಅಂತಲ್ಲ, ದೇಹ ಅಂತಲ್ಲ, ಟೇಬಲ್ ಅಂತಲ್ಲ, ಯಾವುದೇ ವಸ್ತು ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಪದಾರ್ಥ ಇರಲಿ, ಯಾವುದೇ ಘಟನೆ ಇರಲಿ, ಅದರೊಳಗೆ ನಂದು ಅಂತ ಅಭಿಮಾನ ಯಾಕೆ ಮೂಡ್ತದೆ ನೋಡ್ರಿ? ಚಂದದ ನಿಮ್ಮ ಎದುರಿಗೆ ತೋರಿಸ್ತೇನೆ. ಈಗ ಒಂದು ಚೈನ್ ನಾವು ಹಾಕೊಳ್ತೀವಿ, ಅದು ನಾನೇ ಚೈನು ಅಂತ ಎಂದು ಅನ್ನೋದಿಲ್ಲ. ಯಾಕೆ ಕೇಳ್ಕೊಡ್ರಿ, ಚೈನ್ ಬಿಟ್ಕೊಟ್ಟು ನಾವು ಬೇರೆ ಇದ್ದೇನೇನೋ ಹೆಚ್ಚು ನಮಗದ. ಈ ಬಟ್ಟೆ ಬಿಟ್ಕೊಟ್ಟು ನಾನು ಬೇರೆ ಇದ್ದೇನೇನೋ ಹೆಚ್ಚು ಅದ ನನಗೆ. ಅದಕ್ಕೆ ನಾನೇ ಚೈನ್ ಅನ್ನೋಂಗಿಲ್ಲ. ದುಃಖ ಬಿಟ್ಕೊಟ್ಟು ನಾ ಬೇರೆ ಇದ್ದೇನೇನೋ ಹೆಚ್ಚು ನನಗಿಲ್ಲ, ಅದಕ್ಕೆ ದುಃಖಿ ಅಲ್ಲ. ಸುಖ ದುಃಖ ಸಿಟ್ಟು ಭಾವನೆಗಳು ಅನಿಸಿಕೆಗಳು ಫೀಲಿಂಗ್ಸ್ಗಳು ತಿಳುವಳಿಕೆಗಳು ಇವೆಲ್ಲವನ್ನು ಬಿಟ್ಕೊಟ್ಟು ನಾ ಬೇರೆ ಇದ್ದೇನೋ ಹೆಚ್ಚು ನಮಗಿಲ್ಲೇ ಇಲ್ಲ, ಅದಕ್ಕೆ ಅವುಗಳೆಲ್ಲ ಅಭಿಮಾನ ಆಗ್ತದೆ, ಅದು ನಾನು ನಾನು ಅಂತ ಹೇಳ್ಕೋತೀವಿ. ಹಾಗೆ ಈ ಶರೀರವನ್ನು ಕೂಡ ನಾನು ಅಂತ ಹೇಳ್ಕೋತೀನಿ. ಯಾಕೆ ಇದು ನಾನು ಬಿಟ್ಕೊಟ್ಟು ಬೇರೆ ಇದೆ, ಅದನ್ನ ಬಿಟ್ಕೊಟ್ಟು ನಾನು ಬೇರೆ ಇದ್ದೀನಿ ಅನ್ನುವ ಎಚ್ಚರ ನಮಗಿಲ್ಲ. ಇದ್ರಲ್ಲಿ ಎಚ್ಚರಿಲ್ಲ ಅಂದ್ರೆ ಎಚ್ಚರ ತಪ್ಪ್ಯದ, ಎಚ್ಚರ ತಪ್ಪ್ಯದ ಅಂದ್ರೆ ಅಜ್ಞಾನ. ಏಷಃ ಬಂಧನಂ ಕಥಂ ಆಗತಃ ಅಜ್ಞಾನಾತ್. ಬಂಧನಕ್ಕೆ ಕಾರಣ ಏನು? ಅವು ಈ ಅವು ಲಾಜಿಕಲ್ ಸ್ಟೆಪ್ಸ್ ಹಂಗ ಹೋಗ್ಬೇಕವು, ಹಂಗ ಹೋದಾಗ ಮಾತ್ರ ಕೇಳೋನಿಗೆ ಹಿಂಗ ಅನಿಸ್ತದ. ಅದು ಓ ಹಿಂಗದ ನೋಡ್ರಿ, ಹಿಂಗದ ಲಾಜಿಕಲ್ ಸ್ಟೆಪ್. ನೀವು ಹೆಂಗೆಂಗ ಹೋಗ್ಬಿಟ್ರಿ ಅಂತಂದ್ರೆ ಪಾಪ ಕೇಳೋರಿಗೆ ಅದ್ರ ಬಗ್ಗೆ ಏನಪ್ಪ ಇದು ಏನೇನೋ ಹೇಳ್ತಾರ. ಹೋಗ್ರಿ ಹಂಗೆ ಹೋಗ್ರಿ, ಎಲ್ಲಿ ಹೋಗಿ ಮುಟ್ತೀವಿ? ಅಜ್ಞಾನ. ಏಷಃ ಕಥಂ ಆಗತಃ ಅಜ್ಞಾನಾತ್ ಆಗತಃ. ಪುತ್ರ ಸಿಕ್ತ ಕಥಂ ಪ್ರತಿಷ್ಠಾಸ್ಯ. ಇವು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟದಲ್ರಿ, ಒಟ್ಟೆ ಬಿಡವಲ್ತು ತಮ್ಮ. ಅಜ್ಞಾನ ಒಂದು ಕಳ್ಕೊಂಬೋದ್ಬಿಟ್ಟು ನೀ ಏನು ಬೇಕಾದ ಮಾಡಿದ್ರು ಇದು ಅಲುಗಾಡೋಂಗಿಲ್ಲ, ಇದು ಹಿಂಗೆ ಇರ್ತದೆ. ಅಜ್ಞಾನ ಕಳ್ಕೋಬೇಕು. ಅದಕ್ಕೆ ನಾವು ಯೂನಿವರ್ಸಿಟಿಗೆ ಹೋಗಿ ಬಂದೇವ್ರಿ. ಮತ್ತೇನು, ನೀನು ಯೂನಿವರ್ಸಿಟಿಗೆ ಹೋಗಿರ್ಬೋದು, ಪಿ ಎಚ್ ಡಿ ಮಾಡ್ಬೋದು, ನೀನು ಏನು ಬೇಕಾದ್ರು ಮಾಡಿರ್ಬೋದು, ಅವುಗಳವುಗಳು ಕೂಡ ನಿಮ್ಮ ಅಜ್ಞಾನವನ್ನು ಕಳೆದಿರ್ಬೋದು. ಆದರೆ ಆ ಪಾಕೆಟ್ ಅಜ್ಞಾನ ಹೋಗಿರ್ತದೆ. ಫಿಸಿಕ್ಸ್ ಜ್ಞಾನ ಪಡೆದಾಗ ಫಿಸಿಕ್ಸ್ ಅಜ್ಞಾನ ಹೋಗಿರ್ತದೆ, ಕೆಮಿಸ್ಟ್ರಿ ಜ್ಞಾನ ಪಡೆದಾಗ ಕೆಮಿಸ್ಟ್ರಿ ಅಜ್ಞಾನ ಹೋಗಿರ್ತದೆ, ಎಲೆಕ್ಟ್ರಾನಿಕ್ ಜ್ಞಾನ ಪಡೆದಾಗ ಎಲೆಕ್ಟ್ರಾನಿಕ್ ಅಜ್ಞಾನ ಹೋಗಿರ್ತದೆ. ಕೇಳ್ಕೊಳ್ರಿ, ಆದ್ರಿನ ಸ್ವರೂಪದ ಅಜ್ಞಾನ ಏನು ಹಂಗ. ಮೂರ್ಖ ಹಾಸಿ, ಯಾವ ಯೂನಿವರ್ಸಿಟಿ ಹೋಗದೆ ಇದ್ದಾಗೂ ಮೂರ್ಖ, ಹೋದ ಮ್ಯಾಲೂ ಮೂರ್ಖ. ಯಾಕೆ ನಿಂತ್ಕೊಂಡದ ಅಂದ್ರೆ ಅಜ್ಞಾನ ಗಟ್ಟಿಯಾಗಿ ನಿಂತ್ಕೊಂಡದ. ಯಾಕಂತಂದ್ರೆ ನೀನು ಪರಾವಿದ್ಯೆ ಪಡೆಯೋ ಪ್ರಯತ್ನ ಮಾಡ್ತಾ ಇಲ್ಲ. ನೀ ಯಾವ ವಿದ್ಯೆಗೆ ಶರಣ ಹೋಗಿದೀಯಾ? ಅಪರಾವಿದ್ಯೆಗೆ ಶರಣ ಹೋಗಿದೀಯಪ್ಪ. ಅಪರಾವಿದ್ಯ ಕೆಳಮಟ್ಟದ ವಿದ್ಯೆ, ಪೇಟಿಕೆ ವಾಸ್ತೆ, ಹೊಟ್ಟೆ ಪಾಡಿನ ವಿದ್ಯೆಗೆ ನೀನು ಶರಣ ಹೋಗಿದೀಯ. ನಿನ್ನ ಕಲ್ಯಾಣವನ್ನು ಮಾಡುವಂತಹ ಆ ವಿದ್ಯೆಗೆ ಶರಣ ಹೋಗಲಿಲ್ಲ. ನೀನು ಈ ಪ್ರಕಾರವಾದಂತಹ ನಿನ್ನ ಅವಸಾನದ ವಿದ್ಯೆಗೆ ನೀನು ಶರಣ ಹೋಗಿದೀಯ. ಠೀಕ್ ಸಂಬಂಧಿಗೆ ಕೇಳಿಸಿಕೊಳ್ಳಿಕ್ಕೆ ಬೇಸರ ಆಗ್ತದೆ. ನಾವು ಎಷ್ಟು ಡೊನೇಷನ್ ಕೊಟ್ವಿ, ನಾವು ಎಷ್ಟು ಓದಿದ್ದೀವಿ, ಎಷ್ಟು ಥೀಸಿಸ್ ಬರೆದಿದ್ದೀವಿ. ಸ್ವಾಮಿ ಒಂದಷ್ಟು ಶಬ್ದೊಳಗೆ ನಮ್ಮನ್ನು ಏನಂದ್ಬಿಟ್ರು? ಅವರಿಗೆ ಬೇಸರ ಆಗಬಾರ್ದು ಅಂತ ಒಂದು ಮಾತು ಹೇಳ್ತೀನಿ. ತೊಂದರೆ ಇಲ್ಲ, ಇವುಗಳನ್ನು ನಾವು ಪವಿತ್ರವಾದ ವಿದ್ಯೆ ಎಂದು ಪರಿವರ್ತನೆ ಮಾಡಬಹುದು. ಹೆಂಗ್ ಸ್ವಾಮಿ, ಅಪವಿತ್ರವಾದ ವಿದ್ಯೆ ಅಂತ ಹೇಳ್ತೀರಿ, ಅದನ್ನು ಪವಿತ್ರ ಮಾಡ್ಲಿಕ್ಕೆ ಬರ್ತದ ಅಂತ ಯಾಕೆ ಸಾಧ್ಯ? ಸಾಧ್ಯದ, ಸಾಧ್ಯದ. ನೀನು ಪಡೆದಿರುವ ಈ ಜ್ಞಾನ, ನೀನು ಪಡೆದಿರುವ ಈ ವಿದ್ಯೆಯನ್ನ 10 ಜನರಿಗೆ ಹಂಚಿಬಿಡು. ಅದು ವಿಶಾಲವಾದ ಈ ಜಗತ್ತಿಗೆ, ಸಮಾಜಕ್ಕೆ ಪೂರ್ಣ ಹಂಚಿ ಹೋಗಲಿ ನಿಸ್ವಾರ್ಥವಾಗಿ. ಆವಾಗ ಅದು ಜ್ಞಾನ ಸಂಕುಚಿತ ಆಗುವುದಿಲ್ಲ, ಅದು ಈಶ್ವರ ಜ್ಞಾನ ಆಗಿಬಿಡುತ್ತದೆ. ಅದೇ ಈಶ್ವರ ಅನುಗ್ರಹದಿಂದ ನೀನು ಈ ಕಡೆಗೆ ಪಲ್ಟಿ ಹೊಡೆದ್ಬಿಡ್ತೀನಿ. ಅರ್ಥ ಆಗ್ಲಿಲ್ಲ? ಅದನ್ನ ಭಗವದ್ಗೀತೆಗಳು ಕರ್ಮಯೋಗ. ಹಿಂಗ್ ಹೋದ್ರೆ ಅನಲಿಟಿಕಲಿ ಎಷ್ಟು ಕರೆಕ್ಟ್ ಬರ್ತದೆ ನೋಡ್ರಿ. ಅದು ಇಷ್ಟೊಂದು ಸೂಕ್ಷ್ಮವಾಗಿ ಕೂತ್ಕೊಂಡು ಕೇಳಿ ವಿಶಾಲವಾಗಿ ತಿಳ್ಕೊಂಬ ಬುದ್ಧಿ ಎಷ್ಟು ಮಂದಿಗೆ ಇರ್ತದೆ? ಕರ್ಮಯೋಗ. ಈಶ್ವರ, ಈಶ್ವರ ಕರ್ತ, ಈಶ್ವರ ಪ್ರಸಾದ. ಏನಾಯ್ತೀಗ ಅಪವಿತ್ರವಾದ ವಿದ್ಯೆ ಏನಾಯ್ತೀಗ? ಪವಿತ್ರ. ಈಶ್ವರನ ಪಾತ್ರ ಭಾರಿ ಸುಂದರವಾದ ಪಾತ್ರ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಈಶ್ವರನ್ನೇ ಪಾತ್ರ ವಹಿಸಿದ್ದಾನೆ ಅನ್ನೋ ಎಚ್ಚರ ಇದ್ದುಬಿಟ್ರೆ ಏನ್ ಚಂದ ಇರ್ತದೆ. ಸುಮ್ ಸುಮ್ಮನೆ ನಾನು ಅಂತ ಬರ್ತಾನೆ ಒಳಗಡೆ. ಗೊತ್ತಾಗಲು ಹೀಗಾಗಿ ಅಜ್ಞಾನ ಇರುವವರೆಗೂ ಈ ಬಂಧನ ಇರುತ್ತದೆ. ಅಜ್ಞಾನ ಹೋಗೋದಿಲ್ಲ, ಈ ಬಂಧನ ಕಳ್ತಪ್ಪೋದಿ. ಇನ್ನು ಕಥಂ ವಿಮೋಕ್ಷ ಅಂತ ಕೇಳ್ದ, ವೆರಿ ಸಿಂಪಲ್. ಅಜ್ಞಾನ ಕಳ್ಕೋ, ಮೋಕ್ಷ. ಯಾಕೆ? ವಿದ್ಯಾ ವಿದ್ಯಾ ಅವಿದ್ಯಾಂ ವಿನಿಹಂತಿ. ವಿದ್ಯಾ ಆತ್ಮಬೋಧ, ವಿದ್ಯಾ ಅವಿದ್ಯಾಂ ವಿನಿಹಂತಿ. ತೇಜ ತಿಮಿರ ಸಂಗವತ್. ತೇಜ ಅಂದ್ರೆ ಬೆಳಕು. ಬೆಳಕು ಕತ್ತಲೆಯ ಸಂಬಂಧ ಬಂದ ತಕ್ಷಣನೇ ಕತ್ತಲೆ ಇರೋದೇ ಇಲ್ಲ. ಹಾಗೆ ಜ್ಞಾನ ಎಲ್ಲಿದೆಯೋ ಅಲ್ಲಿ ಅಜ್ಞಾನಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಅಜ್ಞಾನ ಇಲ್ಲ ಅಂದ್ರೆ ಬಂಧನ ಇಲ್ಲ. ಮತ್ತೆ ಯಾವ ಅಜ್ಞಾನ ಸ್ವಾಮಿ? ಸ್ವರೂಪದ ಅಜ್ಞಾನ, ಸ್ವಸ್ವರೂಪದ ಅಜ್ಞಾನ. ಚಂದಾಗಿ ಹೇಳ್ಬೇಕಂದ್ರೆ, ಇನ್ನು ತಿಳುವಂಗೆ ಹೇಳ್ಬೇಕಂದ್ರೆ, ನಾನ್ಯಾರು ನನಗ್ ಗೊತ್ತಿಲ್ಲ. ಇನ್ನು ಚಂದ ಹೇಳ್ಬೇಕಂದ್ರೆ, ನನ್ನನ್ನು ನಾನು ತಿಳ್ಕೊಂಬ. ಇನ್ನು ಚಂದ, ನನ್ನ ವಿಳಾಸ ಏನು ನಾನು ಗುರುತಾಕೋದು. ನಾನು ಯಾರು, ನನ್ನ ಮೂಲ ಏನು, ನನ್ನ ವಿಳಾಸ ಏನು, ನನ್ನ ಸ್ವಭಾವ ಏನು, ನನ್ನ ಸಹಜತೆ ಏನು. ಅಸೌ ಅನಾತ್ಮಕ. ಅನಾತ್ಮ, ಆತ್ಮ ಒಂದ್ ಬಿಟ್ಟು ಬಾಕಿ ಎಲ್ಲನೂ ಅರ್ಥ ಆಯ್ತು. ಆತ್ಮ ಒಂದ್ ಬಿಟ್ಟು ಬಾಕಿ ಎಲ್ಲನೂ ಅನಾತ್ಮ. ಬಾಕಿ ಏನೇನು ಹೇಳ್ರಿ, ಸುಮ್ಮನೆ ಒಂದು ಲಿಸ್ಟ್ ಮಾಡೋಣ. ಕ್ಯಾಟಗರಿಕಲಿ ಒಂದು ಲಿಸ್ಟ್ ಮಾಡೋಣ. ಅನ್ಯ ಲೋಕಗಳು, ಆಯ್ತಾ, ಗ್ರಹಗಳು, ಉಪಗ್ರಹಗಳು, ಎಟ್ಸೆಟ್ರಾ ಎಟ್ಸೆಟ್ರಾ. ಮತ್ತೆ ನಮ್ಮ ಮನುಷ್ಯ ಈ ಜಗತ್ತು ಮರ್ತ್ಯಲೋಕ ಅನಾತ್ಮ. ಈ ಮರ್ತ್ಯಲೋಕದೊಳಗೆ ಭೂಮಿ, ಆಕಾಶ, ವಾಯು, ಅಗ್ನಿ, ನೀರು ಎಲ್ಲ ಇವೆ, ಅನಾತ್ಮ. ಹಂಗ ಬಾ ವಾಪಸ್ ಬರ್ರಿ. ಊರು ಊರು ಕೇರಿ ಎಲ್ಲ ಅನಾತ್ಮ. ಹಂಗ ಬರ್ರಿ. ಮನೆ ಅನಾತ್ಮ ಬರ್ರಿ. ಹಂಗ ಇನ್ನು ಸಮೀಪ ಬರ್ರಿ. ಹಂಗ ಬಂಧುಗಳು, ಬಾಂಧವರು, ರಕ್ತ ಸಂಬಂಧಿಕರು ಅವೇನು ಆತ್ಮನ? ಸಾರ ಸಗಟ್ ಅನಾತ್ಮ. ಸುಮ್ಮನೆ ಮನ್ಯಾಗ ಹಿಡ್ಕೊಂಡು ಕೂತ್ಕೊಂಡವ ಅಷ್ಟೇ ಕೂತ್ಕೊಳ್ಳಿ. ನಮ್ಮನ್ನ ಯಾಕೆ ಹಿಡ್ಕೋಬೇಕು? ಅನಾತ್ಮ ಹೋಗ್ಲಿ ಬಿಡು. ಇನ್ನೂ ಹತ್ತಿರ ಬಾ. ಶರೀರ, ಶರೀರ ಅನಾತ್ಮ. ಈ ಶರೀರದೊಳಗ ಸೂಕ್ಷ್ಮ ಇಂದ್ರಿಯಗಳು ಅನಾತ್ಮ. ಇದ್ರೊಳಗ ಅನೇಕ ಅನೇಕ ನಮ್ಮ ಅನುಭವಿಸಿದ ವೃತ್ತಿಗಳು ಅನಾತ್ಮ. ಆ ವೃತ್ತಿಗಳ ಒಳಗ ಸಾತ್ವಿಕ, ರಾಜಸಿಕ, ತಮಸಿಕ ಫೀಲಿಂಗ್ಸ್ಗಳು ಅನಾತ್ಮ. ಸುಖ, ದುಃಖ, ನೋವು, ಸಿಟ್ಟು, ಆಘಾತ, ಹಿಂಸೆ ಎಲ್ಲ ಅನಾತ್ಮ. ಅನಾತ್ಮ ಆತ್ಮ ಅಲ್ಲವು. ಅವಕ್ಕೆ ಜೀವನೂ ಇಲ್ಲ. ಬರ್ತೇನೆ ಮುಂದೆ. ಆಚಾರ್ಯ ಹೇಳ್ತಾರೆ, ಈ ಶರೀರ ಇದು ಜೀವಂತ ಶರೀರ ನೀವು ತಿಳ್ಕೊಂಡಿರಿ. ಇದರಂತ ಹೊಲಸು ಜಡ ಶರೀರ ಬೇರೆ ಇನ್ನೊಂದು ಯಾವ್ದಿಲ್ಲ. ರೋಗ ರುಜಿನ ಮದ ಶೋಕಗಳು ತುಂಬಿವೆ, ತುಳುಕಿವೆ. ಅನಾತ್ಮ ತಿಳುವಳಿಕೆಗಳು ಅನಾತ್ಮ. ತಿಳಿದೆ ಅನ್ನೋದು ಅನಾತ್ಮ, ತಿಳಿದಿಲ್ಲ ಅನ್ನೋದು ಅನಾತ್ಮ. ಏನ್ ಸ್ವಾಮಿ ಎಲ್ಲಾನು ತೆಗೆದು ಹಾಕ್ಬಿಟ್ಟಿಲ್ಲ, ನೀ ಕೇಳದೆ ನಾ ಹೇಳದೆ ಅನಾತ್ಮ. ಮತ್ತೆ ಆತ್ಮ ಇದೆಲ್ಲ ಬಿಟ್ಟು ಯಾವ್ದಿದ್ವಿ? ಯಾವ್ದು ಮತ್ ಶುರು ಮಾಡ್ದ? ಎಲ್ಲದ ಸ್ವಾಮಿ ಅದು ಎಲ್ಲದ ಅಂತ ನಾ ಇಂತಲ್ಲ ಅದ ಅಂತ ಹೇಳಿದ್ರೆ ಅದು ಆತ್ಮನ ಅನಾತ್ಮ? ಇಂತಲ್ಲ ಅದ ಅಂತ ಹೇಳಿದ್ರೆ ಅದು ಅನಾತ್ಮ ಆಗ್ತದೆ. ಆದ್ರಿಂದ ಆತ್ಮ ಅಲ್ಲಿದೆ ಇಲ್ಲಿದೆ ಅಂತ ಹೇಳಬಾರ್ದು. ಹಂಗೆಲ್ಲ ತಪ್ಪಾಗ್ತದೆ. ಇಲ್ಲದ ಅಂತ ಇಲ್ಲಿ ಅವರಪ್ಪನ ತಲೆ ಇಲ್ಲೊಂದು ಹೊಡೆದು ಬಿಡ್ರಿ, ಎಂತ ಬೆಳಕು ಬರ್ತದೆ. ಸುಮ್ಮನೆ ಮಾತಾಡೋದು ಗೊತ್ತಾಗಕ್ಕೆ? ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ತರ್ಕ ಗೊತ್ತಿಲ್ಲ, ಲಾಜಿಕ್ ಗೊತ್ತಿಲ್ಲ, ನ್ಯಾಯ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ. ಮಾತಾಡೋದು ಏನ್ ಬರ್ತದೆ? ಆ ಪುಸ್ತಕ ಓದಿದೆ, ಈ ಪುಸ್ತಕ ಓದಿದೆ, ಯಾವ ಪುಸ್ತಕ ಓದಿದ್ರು ನೋಡ್ರಿ. ನನಗೆ ಭಗವಂತ ಇಷ್ಟು ದೊಡ್ಡ ವಿಶಾಲವಾದ ಪುಸ್ತಕ ಓದ್ಬಿಡ, ಇಷ್ಟು ವಿಶಾಲವಾದ ಪ್ರಾಕ್ಟಿಕಲ್ ಅನುಭವಕ್ಕೆ ಒಳಪಟ್ಟಂತ ಪುಸ್ತಕ ಕೊಟ್ಬಿಟ್ಟು. ನಾನು ಓದದ ಓದುದು ಹಂಗೆ ತಲೆ ಕೆಡಿಸ್ಕೊಂಬುದೇ ಕೆಡಿಸ್ಕೊಂಬುದು. ನೀವು ಟಿವಿ 10 ಸೀರಿಯಲ್ ನೋಡ್ರಿ, ನಂಗೆ ಬೇಸರ ಇಲ್ಲ. ಈ ಟಿವಿ ಆಗಿನ ಉಪನ್ಯಾಸ ಕೇಳ್ತಿರ್ಲ, ಭಾರಿ ಬೇಸರ. ಅದರ ಸ್ಥಳ ಇನ್ನು ಬೇರೆ ಯಾವುದು ಕೆಡಿಸೋದಿಲ್ಲ. ನೋಡು ಕೇಳಿಲ್ಲ, ನಾನು ಹೇಳ್ತೀನಿ ಕೇಳು. ಟಿವಿ ಮೂರ್ಖ ಪೆಟ್ಟಿಗೆ, ಸ್ಟುಪಿಡ್ ಬಾಕ್ಸ್ ಅದು. ಹೌದಾ? ನೀ ಸ್ಟುಪಿಡ್ ಆಗಿ ಕೂತ್ಕೊಂಡು ಕೇಳು, ನಿನ್ನ ತಲೆ ಕೆಡೋಂಗಿಲ್ಲ. ನೀ ಅದು ಜಾಣನಾಗಿ ಕೂತ್ಕೊಂಡು ಕೇಳ. ಇಟ್ ಜಸ್ಟ್ ಬಿ ಇನ್ನೋಸೆಂಟ್ ಅಷ್ಟೇ. ಏನು ಮಾಡ್ಬೇಕಾಗಿಲ್ಲ ಅದಕ್ಕೆ. ನಿನ್ನೆ ಬಂದಿದ್ದ ನನ್ನ ಹತ್ರ, ನಾ ಫಸ್ಟ್ ಕ್ಲಾಸ್ ನಿದ್ದೆ ಮಾಡ್ಲಿಕ್ಕೆ ಅದು ಟಿವಿ ಉರಿತಿತ್ತು, ನಿದ್ದೆ ಮಾಡ್ಕೊತಿದ್ದೆ. ಬಂದ ಸ್ವಾಮೀಜಿ ಅಂದ, ಏನ್ಪ ಅಂತ. ಏನ ಒಂದು ಯಾವ್ದೋ ಕೆಲಸ ಬಂದಿದ್ದ ಆಯ್ತು. ಆಮೇಲೆ ಮತ್ತೆ ಯಾವ್ದೋ ಪ್ರಶ್ನೋತ್ತರ ಮಾಡಿಕ್ರಿ, ಅದು ಆತು. ಅವ್ ಹೇಳ, ನೋಡ್ಪ ನಂದು 9 ಗಂಟೆಯಿಂದ 11:30 ಇದು ನಂದು ರಿಲ್ಯಾಕ್ಸಿಂಗ್ ಟೈಮ್. ನನ್ನ ರಿಲ್ಯಾಕ್ಸೇಷನ್ ಅಂದ್ರೆ ಟಿವಿ ಒಂದು ನೆಪ ಅಷ್ಟೇ. ನಾನು ಮಾಡೋದೆಲ್ಲ ನಿದ್ದೆ, ನಾನು ತುಕ್ಕಿಸ್ತೀನಿ. ಇದಕ್ಕೆ ಯಾರ್ದು ಬಂಧನ ಇಲ್ಲ ನನಗೆ. ನನ್ ತುಕಡಿಸಿದ ಹಿಂದೇನ್ ಬಂದನ. ನಾನು ಜಾಣನ ಕೂತ್ಕೊಂಡು ನೋಡಿದ್ರು ಅದನ್ನ ಫಸ್ಟ್ ಕ್ಲಾಸ್ ಆನಂದದೊಳಗೆ ನಿದ್ದೆಯೊಳಗೆ ಕೂತ್ಕೊಂಡು ನೋಡಿದ್ರು. ಯಾರಾದ್ರೂ ಬಂದು ಟಿವಿ ಆಫ್ ಮಾಡಿದ್ರು ಎಚ್ಚರ ಆಗ್ಬಿಡ. ಅದರ ಲಲ್ಬಿ ಇದ್ದಂಗೆ ಲಲ್ಬಿ ಜೋ ಸಿ ಹೋಲ್ ಡೇ ನಾನು ವರ್ಕ್ ಮಾಡ್ತಿರ್ತೇನೆ. ಆ ಒನ್ ಟೈಮ್ ನನಗೆ ಜಸ್ಟ್ ಅಲೋ ಮೀ ಟು ಬಿ ವಿತ್ ಮೈ ಸೆಲ್ಫ್. ಆದರೂ ಕೆಲಸ ಎಮರ್ಜೆನ್ಸಿ ಬರ್ತಾವ ಎಲ್ಲಾರು ತಿಳ್ಕೊಂಡಾರ ಹಿಂಗಾಗಿ ಯಾರು ಅಂತ ಕಾಟ ಕೊಡೋದಿಲ್ಲ. ಏನ ಕೊಟ್ರೆ ನಮ್ಮ ಮಾತಾಜನ ಸ್ವಲ್ಪ ಕಾಟ ಕೊಡ್ತಾರೆ, ತಿನ್ರಿ ಉಂಡ್ರಿ ಅಂತ ತಂದಿರ್ತಾರೆ. ಬಟ್ ಅನ್ಯಥಾ ಇಟ್ಸ್ ಓಕೆ. ಸೊ ಎಲ್ಲ ಅನಾತ್ಮ, ಎಲ್ಲನೂ ಅನಾತ್ಮ. ಆತ್ಮ ಯಾವುದು? ಇವೆಲ್ಲ ಬಿಟ್ರೆ ಯಾವ್ದು ಉಳಿತೋ ಅದು ಆತ್ಮ. ಯಾವ್ದು? ಅದು ನಾನು. ನೀನೇ ಆತ್ಮ, ನೀನು ಆತ್ಮ. ಏನು ಇಂದ್ರಿಯ ರಹಿತ ನೀನು ಆತ್ಮ, ವೃತ್ತಿ ರಹಿತ ನೀನು ಆತ್ಮ, ಮನಸ್ಸು ಬುದ್ಧಿ ರಹಿತ ನೀನು ಆತ್ಮ. ಸಹಿತ ಅಲ್ಲ, ಸಹಿತ ಅಂತಂದ್ರೆ ಅದು ಮತ್ತೆ ಅಜ್ಞಾನ ಬಂದ್ಬಿಡ್ತದೆ. ಮತ್ತು ಪರಮಾತ್ಮ ಪರಮಾತ್ಮ ಅಂತಾರಲ್ರಿ, ಅದು ಯಾವುದು? ಪರಮಹಾಕ ಆತ್ಮ ಪರಮಾತ್ಮ ಅದು ಯಾವುದದು? ಆರನೇ ಪ್ರಶ್ನೆ. ಎಲ್ತಂಕ ನೀ ಜೀವಾತ್ಮನಾಗಿರ್ತೀಯೋ ಅಲ್ತಂಕ ಪರಮಾತ್ಮ. ಈಶ್ವರ ಬಂದು ಯಾರಿಗೂ ನಾ ಈಶ್ವರ ಅಂತ ಹೇಳ್ಕೊಳ್ಳಿಲ್ಲ. ಜಗತ್ತು ಎದ್ದು ಬಂದು ನಾ ಜಗತ್ತು ಅಂತ ಜಗತ್ ಹೇಳ್ಕೊಳ್ಳಿಲ್ಲ. ಹೀಗಾಗಿ ಈಶ್ವರ ಇದು ಮೊದಲನೇ ಜಿಜ್ಞಾಸದ ವಿಷಯ ಅಲ್ಲ, ಜಗತ್ತು ಇದು ಮೊಟ್ಟ ಮೊದಲನೇ ಜಿಜ್ಞಾಸ ವಿಷಯ ಅಲ್ಲ. ಮೊದಲನೇ ಜಿಜ್ಞಾಸ ವಿಷಯ ಯಾವುದು? ನಾನು ಜೀವಾತ್ಮ ಹೌದು, ನಾನು ಸುಖಿ ದುಃಖಿ ಹೌದು. ಇರದ ಇವು ಮೂರು, ಜೀವ, ಈಶ್ವರ, ಜಗತ್ತು. ಯಾವ್ದು ಬೇಕಾದ ಧರ್ಮ ಮಾತಾಡ, ಜೈನ್ ಧರ್ಮ, ಬೌದ್ಧ ಧರ್ಮ, ವೀರ್ಷ ಧರ್ಮ, ಲಿಂಗಾಯತ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ, ಯಾವುದೋ ಧರ್ಮ ಮಾತಾಡ್ರಿ, ಇವು ಮೂರ ವಿಷಯ ನೋಡ್ರಿ, ಜೀವ, ಈಶ್ವರ, ಜಗತ್. ಈ ಮೂರು ವಿಷಯದಲ್ಲಿ ಮೊದಲನೇದ್ ಯಾವುದು? ಈಶ್ವರ ಅಂತೂ ಅಲ್ಲ. ಈಗ ಬಂದು ನಾ ಈಶ್ವರ ನೋಡ್ರಿ ನಂಗೆ ನಾ ಈಶ್ವರ ಅಂತ ಹೇಳಲಿಲ್ಲ. ನನ್ನ ಮಗ ಬಂದಾನ ಅಂತ ಹೇಳ್ತಾನ ಬೇಕಾದ್ರೆ ಅದು ನಾನಂತ ಹೇಳುದು. ನನ್ನ ದೂತ ಬಂದಾನ ಅಂತ ಹೇಳ್ತಾನ ಅದು ನಾನಂತ ಹೇಳುದಿಲ್ಲ. ಹಂಗಾರೆ ಸೆಕೆಂಡ್ ಫ್ಯಾಕ್ಟರ್ ಆಯ್ತಿಲ್ಲ, ಥರ್ಡ್ ಫ್ಯಾಕ್ಟರ್ ಆಯ್ತಿಲ್ಲ. ಅದು ಇನ್ನು ಜಗತ್ತು, ಯಾವ ಜಗತ್ತು ಎದ್ದು ಬಂದು ನಾ ಜಡ, ನಾ ಚೈತನ್ಯ, ನಾನು ಹಂಗ, ನಾನು ಹಿಂಗ, ಯಾವುದು? ಒಂದು ಹೂ ಹೇಳೋದಿಲ್ಲ, ಒಂದು ಹಣ್ಣು ಹೇಳೋದಿಲ್ಲ, ಒಂದು ಪತ್ರ, ಒಂದು ವನಸ್ಪತಿ, ಒಂದು ಮರ ಹೇಳೋದು, ವೃಕ್ಷ ಹೇಳೋದಿಲ್ಲ, ಗುಡ್ಡ ಹೇಳೋದು, ಪರ್ವತ ಹೇಳೋದಿಲ್ಲ, ಇವ್ಯಾವ ನಾನು ಅಂತ ಇನ್ನು ಎದ್ದು ಬಂದು ಹೇಳೋದಿಲ್ಲ. ಹಾಗಾದ್ರೆ ಅವು ಕೂಡ ಸೆಕೆಂಡರಿ ಆಗೋಯ್ತು, ಅವು ಥರ್ಡ್ ಫ್ಯಾಕ್ಟರ್ ಆಗೋಯ್ತು. ಫಸ್ಟ್ ಫ್ಯಾಕ್ಟರ್ ಯಾವುದು? ನಾನು. ಈ ನಾನು ಇದು ತನ್ನನ್ನು ತಾನು ಯಾವತ್ತೂ ಲಿಮಿಟೆಡ್ ಅಂತ ಫೀಲ್ ಮಾಡ್ತದೆ. ಅಜ್ಞಾನದಿಂದಾಗಿ ಲಿಮಿಟೆಡ್, ಪರಿಮಿತಿಗೆ ಒಳಪಟ್ಟು ಅಸಹಾಯ ಫೀಲ್ ಮಾಡ್ತದೆ. ಹೀಗಾಗಿ ಇದನ್ನು ಮೀರಿ ಒಂದು ತತ್ವ ಇದೆ ಅನ್ನೋದನ್ನು ಗುರುತಿಸ್ತಾ ಹೋಗ್ತದೆ. ಏನೋ ಒಂದು, ಏನೋ ಒಂದು ಶಕ್ತಿ ಇದೆ. ಗುಡುಗು, ಸಿಡಿಲು, ಮಿಂಚು, ಗಾಳಿ, ಮಳೆ, ಹೆಚ್ಚು ಬೆಳೆ, ಕಡಿಮೆ ಬೆಳೆ, ಬೆಳೆನೇ ಇಲ್ಲ, ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮೆಲ್ಲರ ಮೀರಿದ ಒಂದು ಶಕ್ತಿ ಇದೆ ಅಂತದನ್ನ ಮೆಹಸೂಸ್ ಮಾಡ್ತಾ ಹೋಗ್ತಾನ, ಅದನ್ನ ಅವನು ಫೀಲ್ ಮಾಡ್ತಾ ಹೋಗ್ತಾನ. ಅದ್ರ ಟೋಟಲ್ ಅಭಿಪ್ರಾಯವೇ ಈಶ್ವರ. ಈಶ್ವರ ಬಂದು ನೀ ಜೀವ ಅಂತ ಹೇಳಲ್ಲ, ಆದ್ರೆ ಜೀವ ಡೆಫಿನೆಟ್ಲಿ ಈಶ್ವರ ಅಂತ ಯೋಚಿಸ್ತಾರೆ. ಜಗತ್ತು ಈ ಮೂರರಲ್ಲಿ ಮೊಟ್ಟ ಮೊದಲನೇದ್ದು ಯಾವ್ದು ಹಾಗಾದ್ರೆ ಜೀವ. ಈ ಜೀವ ನಾನು ಯಾರು ಪ್ರಶ್ನಿಸ್ಕೋ. ಎಲ್ತಕ್ಕ ತಾನು ಯಾರು ಅಂತ ಪ್ರಶ್ನಿಸ್ಕೊಳ್ಳೋದಿಲ್ಲ. ಜೀವಾತ್ಮ ಜೀವಾತ್ಮ, ಪರಮಾತ್ಮ ಪರಮ. ಹೌದೋ, ಇದೇ ತಯೋಹೋ ವಿವೇಕ. ತಯೋಹೋ ವಿವೇಕ ಏತತ್ ಕಥಂ ಉಚ್ಯತಾಂ. ಇನ್ನು ಇವುಗಳಲ್ಲಿ ವಿವೇಕ ಏನು, ಇವನು ವಿಂಗಡಿಸೋದು ಏನು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಉಚ್ಯತಾಂ ಅದನ್ನ ಹೇಗೆ ಶುರು ಮಾಡ್ತಾರೆ? ಪಂಚೀಕೃತೇಭ್ಯ ಭೂತೇಭ್ಯ ಸ್ಥೂಲೇಭ್ಯ ಪೂರ್ವಕರ್ಮಣ ಸಮುತ್ಪನ್ನಂ ಇದಂ ಸ್ಥೂಲಂ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಈ ಮೂರು ಶರೀರಗಳ ಜಿಜ್ಞಾಸ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಭಾರಿ ಸುಂದರವಾದ ಜಿಜ್ಞಾಸ ಇದೆ ಈ ಮೂರು ಶರೀರಗಳಲ್ಲಿ. ಜಿಜ್ಞಾಸ ಸ್ಥೂಲ ಸೂಕ್ಷ್ಮ ಕಾರಣ, ಆ ಮೂರು ಶರೀರಗಳಿಗೆ ಮೂರು ಅವಸ್ಥೆಗಳು, ಜಾಗೃತ ಸ್ವಪ್ನ ಸುಷುಪ್ತಿ. ಮೂರು ಅವಸ್ಥೆಗಳಲ್ಲಿ ನಾವು ವಹಿಸುವ ಮೂರು ಪಾತ್ರಗಳು ವಿಶ್ವ ತೈಜಸ ಪ್ರಾಣ. ಈ ಮೂರು ಪಾತ್ರಗಳನ್ನ ಮೀರಿದ ಅಸ್ತಿತ್ವ ಆತ್ಮ ಸಚ್ಚಿದಾನಂದ. ಅಲ್ಲಿಗೆ ನಾವು ಬಂದೇವಿ. ಆತ್ಮ ಕಹ ತತ್ವಬೋಧ. ಈ ಮುಂಚಿನೆಲ್ಲ ಮುಗೀತದೆ, ಈಗ ಶಮ ದಮ ಎಲ್ಲ ಮುಗಿದಂಗೆ ಅದು ಈಗೇನ್ ಬಂತು ಆತ್ಮ ಕಹ. ಅವಾಗ ಹೇಳ್ತಾರೆ ಅವರು ಏನಂತೇಳಿ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಶರೀರತ್ರಯ ವಿಲಕ್ಷಣ, ಅವಸ್ಥಾತ್ರಯ ಸಾಕ್ಷಿ, ಪಂಚಕೋಶಾತೀತ ಅಂತ ಹೇಳ್ತಾ ಬಂದು ಸಚ್ಚಿದಾನಂದ ಸ್ವರೂಪ ಸನ್ನ ಆತ್ಮ. ಇದಕ್ಕೆ ಮೆಥಡಾಲಜಿ ಅಂತಾರೆ. ಇದು ಮೆಥಡ್, ಸ್ಟಡಿ ಮಾಡೋ ಮೆಥಡ್. ಈ ಮೆಥಡ್ನಲ್ಲೇ ಸ್ಟಡಿ ಮಾಡ್ತಾ ಹೋಗ್ಬೇಕು, ಅವು ವೇದಾಂತ ನಿನ್ ಕರಗತ ಆಗ್ತಾ ಹೋಗ್ತದೆ. ಬ್ರೇನ್ ವಾಷಿಂಗ್ ಇಲ್ಲ ಇದ್ರೊಳಗೆ, ಏನೇನು ಬ್ರೇನ್ ವಾಷಿಂಗ್ ಇಲ್ಲ. ನಿಮ್ ಬ್ರೇನ್ ನಿಮ್ ಹತ್ರನೇ ಅದ, ನಾನ್ಯಾಕೆ ವಾಶ್ ಮಾಡ್ಲದ. ನಗಲಿಕ್ಕೆ ಸ್ವಾತಂತ್ರ್ಯದ, ಪ್ರಶ್ನೆ ಕೇಳಿ ಸ್ವಾತಂತ್ರ್ಯದ, ಯಾವ ಸ್ವಾತಂತ್ರ್ಯ ಇರುವ ಎಲ್ಲ ಸ್ವಾತಂತ್ರ್ಯಗಳನ್ನ ಕಸ್ಕೊಂಡು ನಮ್ಮ ಹೇಳಿಕೆಗಳನ್ನ ನಿಮ್ಮ ಮೇಲೆ ಹೇರ್ತಾ ಇದ್ರೆ ಅದಕ್ಕೆ ಬ್ರೇನ್ ವಾಷಿಂಗ್ ಅಂತ. ಅಷ್ಟೇ ಹೇಳಿದ್ ಕೇಳ, ಅದು ಬ್ರೇನ್ ವಾಷಿಂಗ್. ಮಾರ್ನಾ ಹೇ ತೋ ಮಾರ್ನಾ ಹೇ ಬಸ್ ಜಾದಾ ಬಾತ್ ಮತ್ ಕರು, ಇದು ಬ್ರೇನ್ ವಾಷಿಂಗ್. ಭಾರತ ಯಾರನ್ನು ಬ್ರೇನ್ ವಾಶ್ ಮಾಡೋದು, ಎಲ್ರಿಗೂ ವಿಚಾರ ಮಾಡ್ಲಿಕ್ಕೆ ಅವಕಾಶ ಕೊಡ್ತದೆ. ಹೀಗಾಗಿ ಒಪ್ಕೊಳ್ಳಿ, ಒಪ್ಪದೇ ಇರಲಿ, ಭಾರತ ಯಾವತ್ತಿಗೂ ಗುರುಸ್ಥಾನದಲ್ಲಿ ಇದ್ದೇ ಇರ್ತದೆ. ಯಾವತ್ತೂ ಗುರುಸ್ಥಾನ, ಯಾಕೆಂತಂದ್ರೆ ಅದಕ್ಕೆ ಬೇರೆ ಏನು, ಅದರ ಸಂಸ್ಕಾರ ಬೇರೆ ಏನು ಇಲ್ಲ. ನಡೀಲಿ, ನಮಗಿನ ಯಾಚಿಗೆ ನೋಡ್ಲಿಕ್ಕೆ ಮನಸ್ಸಾಗುದಿಲ್ಲ ನಮಗೆ. ನಮ್ದದ ನಮ್ದು ನೋಡ್ರಿ, ಈಗ ನಮ್ದು ಫಲ ನೋಡ್ರಿ ಹೆಂಗ್ ಸಿಗ್ತದೆ ನಾಳೆ ನಾಡದ ನೋಡ್ರಿ. ನೀವು ಏನ್ ಮಾಡಿದ್ವಿ? ಏನು ಮಾಡಿಲ್ಲ ನಾವು. ಸೊ ಕಹದೇನಾ ಹೇ ಕ್ಯಾ बता देना है।